ಆಕಾಶವಾಣಿ ಮಂಗಳೂರು, ಇದೀಗ ಕಿಸಾನ್ ವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾರಾಯಣ ಬಾಳಿಲ ಅವರ ಜೊತೆ ತರಕಾರಿ ಮೌಲ್ಯವರ್ಧನೆ ಕುರಿತು ಸಂದರ್ಶನವನ್ನು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ಈಗ ಕೇಳಿ ನಾರಾಯಣ ಬಾಳಿಲ ಅವರ ಜೊತೆ ತರಕಾರಿ ಮೌಲ್ಯವರ್ಧನೆ ಕುರಿತು ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ನಾರಾಯಣ ಬಾಳಿಲ ಅವರು. ಅವರು ಹೊಸ ಕೆಲವು ಪ್ರಯೋಗಗಳನ್ನು ಮಾಡಿದವರು. ಪ್ರಯೋಗ ಅಂತ ಹೇಳಿದರೆ ಕೃಷಿಯಲ್ಲೆಲ್ಲ, ಕೃಷಿಯ ಉಪ ಉತ್ಪನ್ನಗಳಲ್ಲಿ, ಅದರ ಒಂದು ಬೇರೆ ಬೇರೆ ರೀತಿಯಲ್ಲಿ ಕೃಷಿಯ ಉತ್ಪನ್ನಗಳಿಂದ ಆಗುವಂತಹ ತಿಂಡಿಗಳನ್ನು ಈಗ ಮಾಡ್ತಾ ಇರುವವರು. ಒಟ್ಟಾರೆಯಾಗಿ ಅವರ ಕೃಷಿ ಅನುಭವ ಜೊತೆಗೆ ಈ ಉತ್ಪನ್ನಗಳನ್ನು ಅವರು ಪ್ರಾರಂಭ ಮಾಡಿದ್ದು ಮತ್ತು ಮಾಡ್ತಾ ಇರುವುದರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ನಾರಾಯಣ ಬಾಳಿಲ ಅವರೇ. ನಮಸ್ಕಾರ. ಮೂಲತಃ ನೀವು ಕೃಷಿಕರಲ್ಲ, ಯಾಕಂತ ಹೇಳಿದರೆ ನೀವು ಮೂಲತಃ ಹೊಸದಿಗಂತ ಪೇಪರಲ್ಲಿ ಫೋಟೋಗ್ರಾಫರ್ ಆಗಿದ್ದವರು. ಈ ಸುಮಾರು ಎಷ್ಟು ವರ್ಷಗಳ ಕಾಲ ನಿಮ್ಮ ಉದ್ಯೋಗ? ನಾನು 15 ವರ್ಷ ಹೊಸದಿಗಂತದಲ್ಲಿ ಫೋಟೋ ಜರ್ನಲಿಸ್ಟ್ ಆಗಿ ವರ್ಕ್ ಮಾಡಿದ್ದೇನೆ. ಫೋಟೋಗ್ರಫಿ ರಿಪೋರ್ಟಿಂಗ್ ಎರಡು ಮಾಡ್ತಾ ಇದ್ದೆ. ಸರಿ, ಹೇಗಿತ್ತು? ನನಗೆ ಅದು, ನಾನು ಪತ್ರಿಕೋದ್ಯಮದಲ್ಲಿ ಪದವಿ ಮಾಡಿ ಆಮೇಲೆ ಫೋಟೋಗ್ರಫಿಯಲ್ಲಿ ಡಿಪ್ಲೊಮಾ ಮಾಡಿ, ನನಗೆ ಅದು ಭಾಳ ಆಸಕ್ತಿ ಒಂದು ಕ್ಷೇತ್ರ. ಸಣ್ಣದಿರುವಾಗಲೇ ನಾನು ಕಾಲೇಜು ಶಾಲೆಗೆ ಹೋಗುವಾಗಲೇ ಫೋಟೋಗ್ರಫಿಯಲ್ಲಿ ಒಂದು ಭಾರಿ ಆಸಕ್ತಿ ಇತ್ತು. ಹಾಗೆ ಅದನ್ನು ಮುಂದುವರಿಸಿಕೊಂಡು ಬಂದು ಮಾಡಿಯಲ್ಲೂ ಕೂಡ ಒಬ್ಬರು ಕಲಾವಿದರಾಗಿ ಅವರ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದಾರೆ. ಈಗ ಅವರು ಕೂಡ ಒಂದು ಕೃಷಿಯನ್ನು ಪೂರ್ತಿಯಾಗಿ ಅದನ್ನು ಮಾಡ್ತಾ ಇದ್ರ ಹೇಗೆ? ಶಿಕ್ಷಕ ಇದರ ಕೆಲಸದೊಟ್ಟಿಗೆ ಕೃಷಿಯನ್ನು ಭಾಳ ಚೆನ್ನಾಗಿ ಇದು ಮಾಡಿಕೊಂಡು, ಸ್ವತಃ ಅವರು ಒಳ್ಳೆ ಕೆಲಸ. ಶಾಲೆಯಿಂದ ಬರುವಾಗಲೇ ಬಟನ್ ದಾರಿಯಲ್ಲೇ ಅಂಗಿ ಬಟನ್ ತೆಗೆದುಕೊಂಡು ಬರುವಂತಹ ಸ್ವಭಾವ ಅವರು. ಸರಿ, ಹಾಗೆ ಮಾಡ್ತಾ ಇದ್ರು ಕೃಷಿಯನ್ನು. ನೀವು ಅವರಿಗೆ ಅನಿವಾರ್ಯವಾಗಿ ಸಹಾಯ ಮಾಡಲಿಕ್ಕೆ ಹೋಗಬೇಕಾಯ್ತು. ಆಗ ಈ ಕೆಲಸ ಬಿಟ್ಟು ಹೋಗುವಾಗ ಬೇಜಾರಾಗ್ಲಿಲ್ವಾ? ಬೇಜಾರು ಸ್ವಲ್ಪ ಆಗಿತ್ತು ನನಗೆ, ಅಂದ್ರೆ ಕೃಷಿಯಲ್ಲಿ ಬಹಳ ಆಸಕ್ತಿ ಇದ್ದದ್ರಿಂದ ನಾನು ಹೋಗುವಂತ ಇದು ಮಾಡಿದೆ. ಈಗ ಅಲ್ಲಿಗೆ ಹೋಗುವಾಗ ಮೊದಲು ಕೃಷಿಯಲ್ಲಿ ಏನು ಕೃಷಿ ಇತ್ತು ನಿಮಗೆ? ಅದೇ ಅಲ್ಲಿ ಇರುವಾಗ ನಾನು ಹೋಗುವಾಗ ಅಡಿಕೆ, ತೆಂಗು ಮತ್ತೆ ಅದರ ಜೊತೆಗೆ ಬಾಳೆ, ಕಾಳುಮೆಣಸು, ಗೇರು ಬೀಜ, ಈ ರೀತಿಯ ಕೃಷಿ ಇತ್ತು. ಸುಮಾರು ನೀವು ಒಂದು 12-13 ವರ್ಷಗಳ ಕಾಲ ಈಗ ಕೃಷಿ ಮಾಡಿಕೊಂಡು ಬಂದಿದ್ದೀರಿ ಅಲ್ಲಿ. 2011 ಹೊದ್ದು ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಈ ಕೃಷಿಯ ಒಂದು ವ್ಯವಸ್ಥೆಗಳು ಸರಿಯಾಗಿ ನಡೀತದೆ ಅಂತ ನಿಮಗೆ ಅನಿಸ್ತಾ ಹೇಗೆ? 2011 ನಂತರ ಹೋಗಿ ಈಗ ನನ್ನ ಹತ್ರ ಕೃಷಿ ಆ ಕೃಷಿ ಜಾಗ ಇಲ್ಲ. 2011 ಒಂದು 3 ವರ್ಷ ನಾನಲ್ಲಿ ಕೃಷಿ ಮಾಡಿದೆ. ತಂದೆಗೆ ಒಂದು ಅಸೌಖ್ಯದಿಂದಾಗಿ ತಂದೆ ನಿಧನಾದ್ರು, ಮತ್ತೆ ಅವರು ಇರುವಾಗಲೇ ಅದನ್ನೊಂದು ಎಲ್ರಿಗೂ 4 ಜನ ಮಕ್ಕಳು ನಾವು ಎಲ್ರಿಗೂ ಒಂದು ಇದು ಪಾಲಿನ ವ್ಯವಸ್ಥೆ ಆಗಬೇಕು ಅಂತೇಳಿ ಹಾಗೆ ಆ ಜಾಗ ಒಂದು ಅನಿವಾರ್ಯವಾಗಿ ಕೊಡಬೇಕಾಯ್ತು. ಅದು ಒಂದು ಕೊಡಬೇಕು ಅಂತ ಕೊಟ್ಟದ್ದಲ್ಲ, ಒಂದು ನಮಗೆ ಮನಸ್ಸಿಲ್ಲದಿದ್ದರೂ ಕೊಡುವಂತಹ ಪರಿಸ್ಥಿತಿ ಬಂತು. ಹಾಗೆ ಆಮೇಲೆ ನಾನು ಒಂದು ಸ್ಟುಡಿಯೋ ಮಾಡಿದೆ, ಮತ್ತೆ ನೆಟ್ಟಾರ್ ಅಂತ ಹೇಳುವಲ್ಲಿ ಒಂದು ಸಣ್ಣ ಜಾಗ ಮಾಡಿ ಅಲ್ಲಿ ಈಗ ಇದು ನನ್ನದು ಸಾಧ್ಯವಾದಷ್ಟು ಕೃಷಿ. ಮತ್ತೆ ಅಲ್ಲಿ ಎಷ್ಟು ಜಾಗ ಇದೆ, ಏನ್ ಮಾಡ್ತಾ ಇದ್ದೀರಿ? ಅಲ್ಲಿ ಒಂದು 17 ಜಾಗ ಇದೆ. ತರಕಾರಿ ಕೃಷಿ, ಮತ್ ಅರಸಿನ ಬೆಳೆಯುವಂಥದ್ದು, ಶುಂಠಿ, ಮತ್ತೆ ಈ ಒಂದು 17 ಅಲ್ಲಿ ಇದು ಗ್ರೋ ಬ್ಯಾಗ್ ಮತ್ತೆ ಇಂಥದ್ರಲ್ಲೆಲ್ಲ ಮಾಡಬಹುದು, ಅದನ್ನೆಲ್ಲ ಮಾಡ್ತಾ ಇದ್ದೇನೆ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? ಇದೊಂದು 8 ವರ್ಷದಿಂದ ಹೀಗೆ ಮಾಡ್ತಾ ಇದ್ದೇನೆ. 8 ವರ್ಷದಿಂದ ಈ ಥರ ಕೃಷಿಯನ್ನ ಬಿಟ್ಟು ಇಲ್ಲಿಗೆ ಬಂದ್ರಿ. 17 ಜಾಗ ಅಂತ ಹೇಳುವಾಗ ಇಲ್ಲಿ ಏನು ಮಾಡುವುದಿಲ್ಲ ಅಂತ ಯೋಚನೆ ಮಾಡದೆ ಇದಕ್ಕೆ ಇಳಿದದ್ದು ಹೇಗೆ? ಅದು 17 ನನಗೆ ನನ್ನ ಕೃಷಿಯ ಒಂದು ಆಸಕ್ತಿಗೆ ಬಹಳ 17 ಬಹಳ ಕಡಿಮೆ ಆಯಿತು. ಯಾಕೆಂತ ಹೇಳಿದ್ರೆ ನನಗೆ ಅದರಲ್ಲಿ ಅಷ್ಟು ಸಹ ಒಂದು ಆಸಕ್ತಿ ಇದೆ ಕೃಷಿಯಲ್ಲಿ ಈಗ. ಆದರೆ ನಾನು ಅದರ ಜೊತೆಗೆ ಒಂದು ಸ್ಟುಡಿಯೋ ಮಾಡಿಕೊಂಡಿದ್ದೇನೆ, ಮತ್ತು ಬೇರೆ ಇನ್ನೊಂದು ಒಂದು ಕೃಷಿ ಜಾಗ ಒಂದು 2 ಏನಾದರೂ ಮಾಡಬೇಕು ಅಂತ ಆಸೆ ಇದೆ. ಅಲ್ಲಿ ನೀವೀಗ ಬೆಳೆಸಲಿಕ್ಕೆ ಈ ಥರ ಈಗ 17 ಜಾಗ ಅಂತ ಹೇಳಿದ್ರೆ ಒಂದು ಕೃಷಿ ಭೂಮಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಥರದ್ದೆಲ್ಲ ಒಂದು 7-8 ವರ್ಷದಿಂದ ಬೆಳೆಸ್ತೀರಿ ಅಂತ ಹೇಳಿದ್ರಿ, ಇದಕ್ಕೆ ಮೂಲತಃ ಪ್ರೇರಣೆ ಏನು, ಮತ್ತು ಇದನ್ನು ಏನು ಮಾಡ್ಬೋದು ಅಂತ ನಿಮ್ಮ ತಲೆಯಲ್ಲಿ ಇತ್ತು ಅವಾಗ? ಒಂದು ಆವಾಗ ನಾನು ಅಲ್ಲಿ ಜಾಗ ಬಂದು ಕೂತಾಗ ಏನಾದರೂ ಮಾಡುವಂತೇಳಿ ಹಾಗೆ ಇದು ಕಾಣಿತು. ಇನ್ನೂ ಸಹ ಅದಕ್ಕೆ ಮತ್ತು ಸಹ ಒಂದು ಜಾಸ್ತಿ ಒಂದು ಸ್ಪೀಡಪ್ ಆದದ್ದು ಅಂದರೆ ಕೊರೋನಾ ಟೈಮಲ್ಲಿ ನಮಗೆ ಸ್ಟುಡಿಯೋ ಬಾಗಿಲು ಹಾಕಬೇಕಾಗಿ ಬಂತು, ಮನೆಯಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ. ಆವಾಗ ಇದು ಸುಮ್ಮನೆ ಕೂತ್ಕೊಂಡು ಎಂತ ಮಾಡೋದು ಮನೆಯಲ್ಲಿ, ಹಾಗೆ ಇದು ಕೃಷಿ ಇದು ತರಕಾರಿ ಮಾಡೋದು, ಅರಸಿನ ಇದು ಬೆಳೆಯುವಂಥದ್ದು ಅಥವಾ ಶುಂಠಿ ಈ ಥರದ ಬಾಳೆ ಇದು ಸ್ವಲ್ಪ ಮತ್ತು ಸಹ ಜಾಸ್ತಿ ಅದಕ್ಕೆ ಒಂದು ಇದು ಮಾಡಿದೆ. ಅಷ್ಟು ಕಡಿಮೆ ಜಾಗ ಆದರೂ ಸಹ ಈಗ ಎಲ್ಲ ಸಾವಯವ ಅರಶಿನ ಎಲ್ಲ ಚೆನ್ನಾಗಿ ಬರ್ತದೆ ಗ್ರೋಬಲಿಂಗಲ್ಲಿ, ಮತ್ತು ಅದಕ್ಕೆ ಒಳ್ಳೆ ಬೇಡಿಕೆ ಇದೆ. ಹಾಗೆ ನನಗೆ ಅದು ಏನೆಲ್ಲ ಮಾಡಿ ಬೆಳೆ ನೀವು ಮಾರಾಟ ಮಾಡ್ತೀರಿ ಅಲ್ಲಿ? ಈ ಅರಸಿನ ಮಾಡಿ ಇದು ಮಾರಾಟ ಮಾಡಿದೆ, ಆಮೇಲೆ ಮಾವು ಶುಂಠಿ ಅಂತಿದೆ ಅದು ಇದು ಮಾಡಿದೆ, ಮತ್ತೆ ಒಂದು ಈಗ ಇಲ್ಲ ಆ ಮರ, ಒಂದು ಮಾವಿನ ಮರ ಇತ್ತು ಅದರದ್ದು ಇದು ಮಾವಿನ ಇದು ಆ ರೀತಿಯ ಪ್ರಾಬ್ಲಮ್ ಇದೆ. ಚಿಕ್ಕ ಚಿಕ್ಕ ವ್ಯವಸ್ಥೆಗಳು ಹೌದು, ಅದನ್ನೆಲ್ಲ ಮಾರಾಟ ಮಾಡ್ತಾ ಇದ್ದೆ. ಆಮೇಲೆ ಈಗ ನೀವು ಈ ವ್ಯಾಲ್ಯೂ ಎಡಿಷನ್ ಅಥವಾ ಈ ಹೊಸ ಕೃಷಿಯ ಉತ್ಪನ್ನಗಳ ವ್ಯಾಲ್ಯೂ ಎಡಿಷನ್ ಅಂತ ನಾವೇನು ಕರಿತೇವೆ, ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಹೇಗೆ ಮತ್ತು ಯಾಕೆ? ಅದಕ್ಕೆ ಕಾರಣ ಅಂದರೆ ನನ್ನಲ್ಲಿ ಈ ರೀತಿಯ ಒಂದು ಏನಾದರೂ ಮಾಡಬೇಕು ಅಂತ ಹೇಳುವ ಒಂದು ಉಮೇದಿ, ಮತ್ತು ನನ್ನ ಶ್ರೀಮತಿಯವರು ಸಹ ಏನಾದರೂ ಮಾಡುವ ಬೇರೆ ಟೈಮಲ್ಲಿ ಸ್ಟುಡಿಯೋ ಬಿಟ್ಟು ಸಂಜೆ ಬಂದಾಗ ಒಂದು ಸೈಡ್ ಬಿಸ್ನೆಸ್, ತಿನ್ನುವಂಥ ಐಟಮಿಗೆ ಚೆನ್ನಾಗಿ ಮಾಡಿದರೆ ಸಾವಯವ ಇದು ಪ್ರಾಡಕ್ಟ್ಗಳು ಒಳ್ಳೆ ಡಿಮಾಂಡ್ ಇದೆ ಅಂತ ಹೇಳುವಂಥದ್ದು ನನಗೆ ಅದರ ಒಂದು ಅರಿವಿತ್ತು. ಹಾಗೆ ಆ ಇದನ್ನು ಮಾಡುವಂಥೇಳಿ ಒಂದು ಆಲೋಚನೆ ಇತ್ತು. ಒಂದು ದಿನ ಅದಕ್ಕೆ ಒಂದು ಪುಷಪ್ ಸಿಕ್ತು. ನಾನು ನನ್ನ ಅಕ್ಕನ ಮನೆಯಲ್ಲಿ ಒಂದು ಒಳ್ಳೆ ಮಾವಿನ ಮರ ಇತ್ತು, ಅದರದ್ದು ಒಂದು ಮಿಡಿ ಕುಯ್ದು ಒಂದು ಉಪ್ಪಿನಕಾಯಿ ಮಾಡಿದೆ. ಆ ಬಗ್ಗೆ ನಾನು ನನ್ನ ಮಿತ್ರ ಇಲ್ಲಿ ಮಾಲಿಂಗ ಭಟ್ ಅಂತ ಇದ್ದೆ, ಅವರ ಮನೆಯಲ್ಲಿ ಕೂತು ಮಾತಾಡ್ತಾ ಇದ್ದಾಗ ಇನ್ನೊಬ್ಬರು ನನ್ನ ಬಹಳ ಆತ್ಮೀಯರು ಶಿವಪ್ರಸಾದ್ ಕಟ್ ಅಂತ ಇದ್ದಾರೆ, ಅವರಿಗೆ ಫೋನ್ ಮಾಡಿ ಮಾತಾಡಿದಾಗ ಅವರು ಉಪ್ಪಿನಕಾಯಿ ವಿಷಯವನ್ನು ಹೀಗೆ ಪ್ರಸ್ತಾಪ ಮಾಡಿದ್ದೆ ನಾನು. ಅವರು ಕೂಡಲೇ ಹೇಳಿದರು, ನೀನು ಎಷ್ಟು ಮಾಡಿದೆ ಅಷ್ಟು ಸಹ ನನಗೆ ಬೇಕು, ಅದಲ್ಲದೆ ನೆಕ್ಸ್ಟ್ ಇಯರ್ ನೀನು ಒಂದು 50 ನನ್ನ ಲೆಕ್ಕದಲ್ಲಿ ಮಾಡು, ಅದಕ್ಕೆ ಸಹ ಜನ ಇದ್ದಾರೆ ಅಂತ ಹೇಳಿ. ಮೊದಲಿಗೆ ಎಷ್ಟು ಮಾಡಿದ್ದು ನೀವು? ನಾನೊಂದು 15 ಮಾಡಿದ್ದೆ, ಅವರಿಗೆ ಅದರಲ್ಲಿ 5 ಕೊಡ್ಲಿಕ್ಕೆ ಆಯ್ತಷ್ಟೆ. ನಾನಂದ್ರೆ ಒಂದು ನನ್ನ ಅಕ್ಕನ ಮನೆ ಹತ್ರ ಮತ್ತೆ ಬೇರೆಯವರಿಗೆ ಕೊಟ್ಟಾಗ ಅವರು ಒಂದು ತಕೊಂಡವರು, ಮತ್ತೆ ಪುನಃ ಇದು ಅವರ ಮಗಳಿಗೆ ಕಳಿಸ್ಲಿಕ್ಕೆ, ಅವರ ಸಂಬಂಧದವ್ರಿಗೆ ಕಳಿಸಲಿಕ್ಕೆ, ಈ ರೀತಿ ಇದು ಒಬ್ಬೊಬ್ರು ಡಿಮಾಂಡ್ ಬಂತು. 1/2 ಕೊಡಿ, 1 ಕೊಡಿ ಅಂತೇಳಿ. ಹಾಗೆ ಅದರಿಂದ ನನಗೆ ಒಂದು ಸಕ್ಸಸ್ ಆಗ್ತದೆ, ಸೇಲ್ ಆಗ್ತದೆ ಅಂತೇಳುವಂತ ಒಂದು ಇದು ಧೈರ್ಯ ಬಂತು. ಸರಿ, ಈಗ ಉಪ್ಪಿನಕಾಯಿ ಮಾಡುವ ಅಂತ ಹೇಳಿ ಪ್ರಾರಂಭ ಮಾಡಿ ಉಪ್ಪಿನಕಾಯಿ ಮಾಡಿದ್ರಿ, ಮರು ವರ್ಷ ಕೂಡ ಐಡಿಯಾ ಬಂತು ನಿಮ್ಗೆ. ಹೌದು, ಅದರ ಜೊತೆಗೆ ಇನ್ನೇನಾದರೂ ಮಾಡುವ ಅಂತ ಹೇಳಿ ಯೋಚನೆ ಹೇಗೆ ಬಂತದ್ದು? ಅದು ಬರಲಿಕ್ಕೆ ಕಾರಣ ಅಂದರೆ ಮಂಗಳೂರಲ್ಲಿ ಸಾವಯವ ಸಂತೆ ಉಂಟು. ಈ ಸಂತೆಯ ಇದು ಬಗ್ಗೆ ನನಗೆ ಗೊತ್ತಿತ್ತು. ಅಲ್ಲಿ ರತ್ನಾಕರ್ ಅಂತ ಇದ್ದಾರೆ, ಅವರು ಒಂದು 2 ವರ್ಷ ಮೊದಲಿಂದಲೇ ಹೇಳ್ತಾ ಇದ್ರು, ಬಾಳೆಲ್ಲರ ನೀವು ತಿಂಗಳಲ್ಲಿ 2 ಸಂಡೆ ಆದರೆ ಬಂದರೆ ಸಾಕು, ನಿಮ್ಮ ವಸ್ತುಗಳನ್ನು ತಕೊಂಡು ಬನ್ನಿ, ಒಳ್ಳೆ ಡಿಮಾಂಡ್ ಇದೆ, ಪ್ರಿಸರ್ವೇಟಿವ್ ಇಲ್ಲದೆ ಮಾಡುವಂಥ ವಸ್ತುಗಳಿಗೆ ಡಿಮಾಂಡ್ ಇದೆ, ನೀವು ಬನ್ನಿ ಅಂತೇಳಿ ಹೇಳ್ತಾ ಇದ್ರು. ನಾನು ಹಾಗೆ ಫಸ್ಟಿಗೆ ನಾನೊಂದು ಊರ ನೆಲ್ಲಿಕಾಯಿಯ ಸೀಸನ್ ಆವಾಗ, ಹಾಗೆ ನಾನೊಂದು 50 ಕಿಲೋ ನೆಲ್ಲಿಕಾಯಿ ತಂದು ಅದರದ್ದೊಂದು ಲೇಹ ಮಾಡಿದೆ, ಸಾವಯವ ಬೆಲ್ಲ ಹಾಕಿ ಲೇಹ ಮಾಡಿದೆ. ಆರಂಭದಲ್ಲಿ ಇದು ಈ ಲೇಹಕ್ಕೆ ಬೇಡಿಕೆ ಇದೆಯಾ ಇಲ್ವೋ, ಇದು ಸಕ್ಸಸ್ ಆಗ್ತದಾ ಇಲ್ವೋ ಅಂತ ಒಂದು ಅಂಜಿಕೆ ಇತ್ತು. ಆದರೆ ಆ ಲೇಹ ಆನ್ಲೈನಲ್ಲಿ ಸಂಪೂರ್ಣ ಖಾಲಿ ಆನ್ಲೈನಲ್ಲಿ ಮಾರಾಟ ಆಯ್ತು, ಅದು ಸಂಪೂರ್ಣ ಖಾಲಿ ಆಯಿತು. ನೀವು ಇಲ್ಲಿ ಸಂತೆಗೆ ಬಂದು ಮಾರಿದ್ದಲ್ಲ? ಅಲ್ಲ, ಅದು ಸಂತೆಗೆ ಬಂದದ್ದು ಮತ್ತೆ. ಇದು ಫಸ್ಟಿಗೆ ನಾನು ಲೇಹ ಮಾಡಿದ್ದೆಲ್ಲ ಆನ್ಲೈನಲ್ಲಿ, ವ್ಯಾಟ್ಸಪ್ ಮೂಲಕ, ಗ್ರೂಪ್ಗಳ ಮೂಲಕ, ಮತ್ತೆ ಹೀಗೆ. ಈಗ ಇದನ್ನು ಆನ್ಲೈನಲ್ಲಿ ಮಾರಾಟ ಮಾಡಬಹುದು ಅಂತ ನಿಮ್ಗೆ ಐಡಿಯಾ ಏನಾದರೂ ಇತ್ತ ಹೇಗೆ? ಹಾ, ಅಂದರೆ ಆನ್ಲೈನಲ್ಲಿ ಹೀಗೆ ಬೇರೆಯವರು ಇದು ಮಾಡ್ತಾ ಇದ್ದಾರೆ, ಮತ್ತು ಈ ಥರದ ಒಂದು ಇದಿತ್ತು. ಆನ್ಲೈನ್ ಅಂದರೆ ಈ ದೊಡ್ಡ ದೊಡ್ಡ ಮಾರ್ಕೆಟಿಂಗ್ ಕಂಪನಿ ಅಲ್ಲ, ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ಆ ರೀತಿಯ. ಹೌದು. ಆಗ ಅವರು ಬಂದು ತಗೊಂಡೋಗ್ತಾ ಇದ್ರು, ಅವರು ಹೇಳಿದರೆ ನೀವು ಪಾರ್ಸೆಲ್ ಮಾಡಿ ಕೊಡ್ತಿದ್ರ? ಬಂದು ತಗೊಂಡು ಹೋಗ್ತಾ ಇದ್ದದ್ದು ಸ್ವಲ್ಪ ಊರಲ್ಲಿ ಅಂತ, ಇದು ಭಾಳ ಕಡಿಮೆ. ಅವರು ಹೇಳಿದ ಜಾಗಕ್ಕೆ ನಾನು ತಗೊಂಡೋಗಿ ಕೊಡೋದು, ಇಂಥದ್ದು ಮಾಡ್ತಾ ಇದ್ದೆ. ಮತ್ತು ಕೆಲವರು ಇಲ್ಲಿ ಇದು ಇಂಥಲ್ಲಿ ನಾನು ಬರ್ತೇನೆ ಅಂತೇಳಿ ಹಾಗೆ ತಗೊಂಡು ಹೋಗೋದು, ಡೈರೆಕ್ಟ್ ಇದು ಮಾಡ್ತಾ ಇದ್ದದ್ದು. ಅದರಿಂದ ಹೆಚ್ಚಾಗಿ ಅವರಿಗೆ ಪಾರ್ಸೆಲ್ ಮೂಲಕ ಕಳಿಸ್ತಾ ಇದ್ದದ್ದು, ಹೆಚ್ಚು ಸಹ ಹಾಗೆ ಹೋಗ್ತಾ ಇದ್ದದ್ದು. ಈ ಲೇಹ ಅಂತ ಹೇಳುವಂಥದ್ದು ಮಾಡಲಿಕ್ಕೆ ನಿಮಗೆ ಐಡಿಯಾ ಹೇಗೆ ಸಿಕ್ಕಿದ್ದು? ನನಗೆ ಊರ ನೆಲ್ಲಿಕಾಯಿ ಅದರಲ್ಲಿರುವ ಈ ವಿಟಮಿನ್ ಸಿ ಇಂಥದ್ದೆಲ್ಲ ಕಂಟೆಂಟಿಂದಾಗಿ ಅದರ ಲೇಹ ಮಾಡಿದರೆ ಆಗಬಹುದು ಅಂತ ಒಂದು ರೋಗ ನಿರೋಧಕ ಶಕ್ತಿಗೆ ಎಲ್ಲ ಒಳ್ಳೆಯದು ಅಂತ ಹೇಳುವಂಥ ಒಂದು ನಾನು ಓದಿದ ನೆನಪು. ಮತ್ತು ಹೀಗೆ ಮಾಡಿ ನೋಡು ಅಂತ ಕಂಡಿತ್ತು. ಅದು ಪ್ರಥಮ ಪ್ರಯತ್ನದಲ್ಲಿ ಒಳ್ಳೆ ನನಗೆ ಅಂಜಿಕೆ ಇದ್ರೂ ಸಹ ಸಕ್ಸಸ್ ಆಯಿತು. ಸಾಮಾನ್ಯ ಈ ಲೇಹ ಅಂತ ಹೇಳುವಾಗ ಇದು ಔಷಧಿ ಅಂತ ಜನರು ತಿಳ್ಕೊಳ್ತಾರೆ, ಹಾಗೆ ಉಂಟಾ? ಅದು ನನ್ನ ಮಿತ್ರರು ಸಹ ಹೇಳಿದರು, ನೀನದು ಲೇಹ ಅಂತ ಹೇಳಿದರೆ ಖಂಡಿತವಾಗಿಯೂ ಸೇಲ್ ಆಗಲಿಕ್ಕಿಲ್ಲ, ನೀನು ಅದಕ್ಕೆ ಜ್ಯಾಮ್ ಅಂತೇಳಿ ಹೆಸರಿಡಬೇಕು, ನೆಲ್ಲಿಕಾಯಿ ಲೇಹ ಅಂತೇಳಿ ವ್ಯಾಟ್ಸಪ್ಪಲ್ಲಿ ಹಾಕಿದರೆ ಯಾರೂ ತಗೊಳ್ಳಿಕ್ಕಿಲ್ಲ ಅಂತೇಳಿ ಹೇಳಿದರು. ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ, ನೋಡುವ. ಇದು ಜನರಿಗೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ನೆಸ್ ಇದ್ದಾರೆ, ಅಂದರೆ ಈ ದೊಡ್ಡ ದೊಡ್ಡ ಕಂಪೆನಿಯ ಪ್ರಾಡಕ್ಟ್ ಅಲ್ಲದೆ ಊರಲ್ಲಿ ತಯಾರಾದೊಂದು ಸ್ವಲ್ಪ ಒಳ್ಳೇದಿರ್ಬೋದು ಅಂತೇಳಿ ಒಬ್ಬ ಮನೆಯಲ್ಲಿ ಇರ್ತಾರೆ, ಹಾಗೆ ಸೇಲ್ ಆಗ್ಬೋದು ಅಂತೇಳಿ ಒಂದು ಖಂಡಿತ ನನಗೆ. ಆದರೆ ಜ್ಯಾಮ್ ಅಂತೇಳಿ ಹೆಸರಿಡದಿದ್ದರು, ನೆಲ್ಲಿಕಾಯಿ ಲೇಹ ಅಂತೇಳಿ ಇಟ್ಟದ್ರಿಂದಲೇ ಜನ ಅದನ್ನು ಒಂದು ಸ್ವಲ್ಪ ಹೆಲ್ತ್ ಸಪ್ಲಿಮೆಂಟ್ ಅಂತ ಹೇಳುವ ರೀತಿಯಲ್ಲಿ ತಗೊಂಡು, ಒಂದು ಅದರಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಪೋಷಕಾಂಶ ಉಂಟು ಅಂತ ಹೇಳುವ ಇದರಲ್ಲಿ ತಗೊಂಡು ಸೇಲ್ ಆಗಿದೆ. ನೀವು ಜಾಮ್ ಅಂತ ಹೆಸರಿಡ್ಲಿಲ್ಲ? ನೆಲ್ಲಿಕಾಯಿ ಲೇಹ ಇಟ್ಟದ್ದು. ಸರಿ, ಆಮೇಲೆ ಬೇರೆ ಏನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ? ಮತ್ತೆ ಅದೇ ನೆಲ್ಲಿಕಾಯಿಯನ್ನು ಉಪಯೋಗಿಸಿ ಒಂದು ಸ್ಪೆಷಲ್ ಉಪ್ಪಿನಕಾಯಿ ಮಾಡಿದೆ. ಅಂದರೆ ಮಾಮೂಲಿ ಮಸಾಲೆ ಹಾಕಿ ಇದು ಮೆಣಸು ಹುರಿದು ಹಾಕಿ ಮಾಡುವಂಥದ್ದಲ್ಲಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾರುಕಟ್ಟೆಯಲ್ಲಿ ಎಲ್ಲರೂ ಮಾಡ್ತಾರೆ, ನಾನು ಸ್ವಲ್ಪ ಭಿನ್ನವಾಗಿ ಮಾಡುವ ಅಂತೇಳಿ ಅದಕ್ಕೆ ನಿಂಬೆ ಕ್ರಷ್ ಬೇಸ ಹಾಕಿ ಮತ್ತೆ ಗಾಂಧಾರಿ ಮೆಣಸು, ಮಾವು ಶುಂಠಿ ಮತ್ತೆ ಕಾಳು ಮೆಣಸು ಈ ಥರದ್ದೆಲ್ಲ ಒಂದು ಅದು ಒಂದು ಸ್ವಲ್ಪ ಗರಂ ಆಗಿರುವಂಥದ್ದು, ಒಳ್ಳೆ ಟೇಸ್ಟ್ ಇರುವಂಥದ್ದು, ಮತ್ತೆ ಅದು ಹೆಲ್ತಿಗೆ ಇದು ಈ ಖಾರ ತಿಂದರೂ ಸಹ ಗಾಂಧಾರಿ ಮೆಣಸು ಹೆಲ್ತಿಗೆ ಒಳ್ಳೇದು ಅಂತೇಳಿ ಹೇಳ್ತಾರೆ, ಆ ರೀತಿಯ ಒಂದು ಪ್ರಾಡಕ್ಟ್ ಕೊಟ್ಟರೆ ಹೇಗೆ ಅಂತೇಳಿ ಕಂಡಿತ್ತು. ಮಾಮೂಲಿ ಉಪ್ಪಿನಕಾಯಿ ಎಲ್ಲರೂ ಮಾಡ್ತಾರೆ, ಅದಕ್ಕಿಂತ ಭಿನ್ನವಾಗಿರಲಿ ಅಂತೇಳಿ ಕಂಡಿತ್ತು. ಅದು ಬಹಳ ಸಕ್ಸಸ್ ಆಯಿತು. ಆ ಮಾಡಿದ ಒಂದು ಸಾಧಾರಣ ಒಂದು 50 ಕೆಜಿಯದ್ದು ಮಾಡಿದ್ದೆ ನಾನು. ಅದು ಮುಗ್ದು ಮತ್ತೆ ಜನ ಇನ್ನು ಬೇಕು ಅಂತೇಳಿ, ಇನ್ನು ಯಾವಾಗ ತಯಾರಾಗ್ತದೆ ಅಂತೇಳಿ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡಿ ಕೇಳ್ತಾರೆ. ಈಗ ಇದರ ಒಂದು ಏನು ಪಾಕ, ಇದು ನಿಮ್ಮದೇ ಒಂದು ಪಾಕವಾ? ಇದು ನನ್ನದೇ ಆಲೋಚನೆ, ನನ್ನದೇ ಪಾಕ. ಹೌದು. ಆಮೇಲೆ ನಾನು ಅದೇನಾದರೂ ಈ ಸಾವಯವ ಸಂತೆಗೆ ಬರಲಿಕ್ಕೆ ಶುರು ಮಾಡಿದ ಮೇಲೆ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಯಾವ್ದು ತರೋದು ಎಂಥದ್ದು ಅಂತೇಳಿ ಎಲ್ಲ ನಾವು ವ್ಯಾಟ್ಸಪ್ ಗ್ರೂಪಲ್ಲೇ ಹಾಕ್ತೇವೆ. ನನಗೆ ಪ್ರತಿ ವಾರ ಏನಾದರೂ ಒಂದು ಭಿನ್ನವಾಗಿ ಮಾಡೋ ಒಂದು ವಿಶೇಷವಾಗಿ ಕೊಡಬೇಕು ಅಂತೇಳುವಂತಹ ಒಂದು ಯೋಚನೆ ಆಯಿತು. ಹಾಗೆ ಬಾಳೆಕಾಯಿಯದ್ದು ಚಿಪ್ಸು ಇದೆಲ್ಲ ಮಾಮೂಲಿ ಇರ್ತದೆ, ಬಾಳೆಕಾಯಿಯದ್ದು ಮಿಕ್ಸ್ಚರ್ ಮಾಡುವಂತ ಒಂದು ಯೋಚಿಸಿದೆ. ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅಂತೇಳಿ. ಹಾಗೆ ನಾನು ಅದಕ್ಕೆ ಬೇರೆ ಇದು ಅದಕ್ಕೆ ಸೂಟ್ ಆಗುವಂಥ ಬ್ಲೇಡ್ ಇದೆಲ್ಲ ತಗೊಂಡು ತುರಿಯುವಂಥದ್ದು ತಗೊಂಡು ಅದನ್ನು ಮಿಕ್ಸ್ಚರ್ ಅದು ಎಲ್ಲವನ್ನು ಸಹ ಇದು ನಮ್ಮದೇ ತೆಂಗಿನ ಎಣ್ಣೆಯಲ್ಲಿ ಅದರಲ್ಲಿ ಮಾಡಿದೆ. ಅದು ಅದಕ್ಕೆ ಸಾವಯವ ಸಂತೆಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತು. ಈಗ ಈ ಬಾಳೆಕಾಯಿ ಮಿಕ್ಸ್ಚರ್ ಅಂತ ಹೇಳಿದರೆ ಈಗ ಉಳಿದ ಮಿಕ್ಸ್ಚರ್ ಸರಿ, ಹೌದು, ಇದರ ಒಂದು ಒಳಗಿನ ವಸ್ತುಗಳೇನೆಲ್ಲ? ಬಾಳೆಕಾಯಿ ಪ್ರಧಾನ ವಸ್ತು, ಆಮೇಲೆ ಈ ಮಾಮೂಲಿ ಮಿಕ್ಸರಿಗೆ ಹಾಕುವ ಹಾಗೆ ಒಗ್ಗರಣೆ ಬೇವುಸೊಪ್ಪು ಹಾಕ್ತೇವೆ, ಆಮೇಲೆ ಒಳ್ಳೆ ನೆಲೆಗಡಲೆ ಹಾಕ್ತೇವೆ, ಕೊಬ್ಬರಿ ತುಂಡುಗಳಾಗ್ತೇವೆ, ಆಮೇಲೆ ನೆಲಗಡಲೆ ಹಾಕ್ತೇವೆ, ಮೆಣಸು ಇದು ಅದೆಲ್ಲ ಹೌದು ಅದೆಲ್ಲ ಫ್ರೈ ಮಾಡಿ ಆ ರೀತಿ. ಆದ್ರೆ ಬಾಳೆಕಾಯಿ ಜಾಸ್ತಿ, ಬಾಳೆಕಾಯಿ ಮೇನ್ ಕಾಯಿ ಹೌದು. ಇದೀಗ ಬಾಳೆಕಾಯಿ ಉದ್ದಕ್ಕೆ ಹೆಚ್ಚಿ ಹಾಕುವಂತದ್ದ ಅಲ್ಲ, ಅದು ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದು ಇಡೀ ಬಾಳೆಕಾಯಿಯನ್ನು ತುರಿಯುವುದು. ತುರಿಯುವುದರಲ್ಲಿ ಬೇರೆ ಬೇರೆ ಬ್ಲೇಡ್ಗಳಿರ್ತವೆ, ನಾನು ಅದಕ್ಕೆ ಪರ್ಟಿಕ್ಯುಲರ್ ಸೂಟ್ ಆಗುವಂತ ಬ್ಲೇಡ್ಗಳನ್ನು ಬೇಡ ಇಟ್ಟುಕೊಂಡು ತುರಿಯುವಂತ ಹಾಗೆ. ಹಾಗೆ ಈ ಫ್ರೈ ಮಾಡುವಾಗ ಅದು ಹೆಚ್ಚು ಇದಾಗುವುದು? ಅದು ಫ್ರೈ ಮಾಡುವಾಗ ಬಹಳ ಜಾಗ್ರತೆ ಬೇಕು. ಯಾಕೆಂತ ಹೇಳಿದ್ರೆ ಈ ಮಾಮೂಲಿ ಚಿಪ್ಸಿನ ಹಾಗೆ ದಪ್ಪ ನಾವು ಇದು ಅದನ್ನು ತುರಿಯಲಿಕ್ಕೆ ಆಗುದಿಲ್ಲ, ದಪ್ಪ ಅದು ತೆಳ್ಳಗಿರ್ತದೆ. ಹಾಗಾಗಿ ಅದರ ಬಗ್ಗೆ ಬಹಳ ಒಂದು ಎಚ್ಚರಿಕೆ ತಗೊಂಡು ಹೌದು ಮಾಡಬೇಕಾಗ್ತದೆ. ಮತ್ತೆ ಅದು ಬೇರೆ ಈ ಉಳಿದ ಮಿಕ್ಸ್ಚರ್ನ ಐಟಮ್ನ ಜೊತೆ ಹೊಂದಿಕೊಳ್ತದ? ಬೇರೆ ಮಿಕ್ಸ್ಚರ್ಗಿಂತ ಇದು ರುಚಿಯಲ್ಲಿ ಸಂಪೂರ್ಣ ವ್ಯತ್ಯಾಸ ಇದೆ. ಚಿಪ್ಸ್ ತಿಂದಾಗುವಲ್ಲ, ಉಳಿದ ಮಿಕ್ಸ್ಚರ್ ತಿಂದ ಹಾಗೂ ಅಲ್ಲ, ಇದರದ್ದು ಟೇಸ್ಟ್ ಒಂದು ಪ್ರತ್ಯೇಕ. ಇದಕ್ಕೆ ಯಾವ ಬಾಳೆಕಾಯಿ ಅಂತ ಏನಾದರೂ ಉಂಟ, ಯಾವುದು ಆಗ್ತದ? ನಾನದಕ್ಕೆ ಕ್ಯಾವೆಂಡಿಶ್ ಬಾಳೆ, ಆಮೇಲೆ ಇದು ಗಾಳಿ ಬಾಳೆ ಇಂಥದ್ದೆಲ್ಲ ಸೂಟ್ ಆಗ್ತದೆ. ಈ ಎರಡು ನನಗೆ ಭಾಳ ಸೂಟೇಬಲ್ ಅಂತ ಕಂಡದ್ರಿಂದ ನೇಂದ್ರ ಬಾಳೆಕಾಯಿ ಉಪಯೋಗಿಸಿ ನೋಡಲಿಲ್ಲ. ಅದು ಸ್ವಲ್ಪ ದಪ್ಪ ಇದು, ಅದರಿಂದ ಅದು ಹೇಗೆ ಬರ್ತದೆ ಅಂತ ನನಗೆ ಅಷ್ಟು ಮಾಹಿತಿ ಇಲ್ಲ. ಸರಿ, ಕದಳಿ ಮೈಸೂರು? ಕದಳಿ ಮೈಸೂರು ಸಹ ಮಾಡಿ ನೋಡಿಲ್ಲ. ಅದು ಸ್ವಲ್ಪ ಗಟ್ಟಿ ಬರೋದ್ರಿಂದ ಅದು ಇದಕ್ಕೆ ಆಗುದಿಲ್ಲ, ಸೂಟ್ ಆಗುದಿಲ್ಲ. ಕ್ಯಾವೆಂಡಿಶ್ ಬಾಳೆ ಬಹಳ ಸಾಫ್ಟ್ ಆಗಿರೋದ್ರಿಂದ ತುರಿದು ಅದು ಚೆನ್ನಾಗಿ ಬರ್ತದೆ, ಮತ್ತೆ ಈ ಮಿಕ್ಸ್ಚರ್ಗೆ ಬಹಳ ಹೊಂದಿಕೆ ಆಗ್ತದೆ. ಅದು ನಿಮ್ಮ ಸ್ಪೆಷಲ್ ಈಗ? ಹೌದು. ಮತ್ತೆ ಬೇರೆ ಬೇರೆ ನನಗೆ ಉಪ್ಪಿನಕಾಯಿಯಲ್ಲಿ ಮಾವಿನ ಇದು ಉಪ್ಪಿನಕಾಯಿ ಮಾಡಿದೆ, ನೆಲ್ಲಿಯದ್ದು ಉಪ್ಪಿನಕಾಯಿ ಮಾಡಿದೆ, ಆಮೇಲೆ ಕಂಚು ಹುಳಿಯದ್ದು ಉಪ್ಪಿನಕಾಯಿ, ಕಂಚು ಹುಳಿ. ಕಂಚು ಹುಳಿ ಅಂದರೆ ಈಗ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು, ಪಿತ್ತದ ಸಮಸ್ಯೆಗೆಲ್ಲ ಒಳ್ಳೆಯ ಇದು. ಅದನ್ನು ಒಂದು ಕಂಚು ಹುಳಿ ಉಪ್ಪಿನಕಾಯಿ ಸಾಧಾರಣ ಎಲ್ಲ ಮರೆತು ಹೋಗುವಂತ ಒಂದು ಹಳೆಯ ಸಾಂಪ್ರದಾಯಿಕ ಇದು. ಅದನ್ನು ನಾನು ಮಡಿಕೇರಿಗೆ ಹೋಗಿ ಅಲ್ಲಿಂದ ನಾನು ಅಂದರೆ ಈಗ ಊರಲ್ಲೆಲ್ಲ ಕಂಚುಳಿ ಇದು ಅದೆಲ್ಲ ಬಹಳ ಒಂದು ಆಸ್ತಿಯನ್ನು ಬೆಳೆಸುವಂತಹ ಜನಗಳಿಲ್ಲ ನಾನು ಒಂದು 10 ಜನರಿಗೆ ಫೋನ್ ಮಾಡಿದೆ, ಅಂದರೆ ನಮ್ಮಲ್ಲಿ ಕಂಚು ಹುಳಿಯ ಮರ ಇಲ್ಲ, ಹಾಗೆ ಒಂದು 10 ಜನರಿಗೆ ಫೋನ್ ಮಾಡಿದರೆ ಒಂದು ಕೆಲವರು ಅದು ಸತ್ತು ಹೋಗಿದೆ ಹೇಳಿದರೆ, ಕೆಲವರು ಅದೊಂದು ಉಪದ್ರ ಆಗ್ತದೆ ಅಂತ ಕಡ್ದಿದ್ದೇವೆ ಅಂತ ಹೇಳಿದ್ದಾರೆ. ಈ ಥರದ ಇದು ಬಂತು. ಮತ್ತು ನಾನು ನನ್ನ ಮಿತ್ರರಲ್ಲೆಲ್ಲ ಇದು ಆ ಬಗ್ಗೆ ತಿಳ್ಕೊಂಡು ಮಡಿಕೇರಿಗೆ ಹೋಗಿ ಅಲ್ಲಿಂದ ಕಂಚು ಹುಳಿ ತಂದು ಕಂಚು ಸಟ್ಟು ಅಂದರೆ ಕಂಚು ಹುಳಿಯನ್ನು ಒಣಗಿಸಿ ಅದನ್ನೊಂದು ವರ್ಷಗಟ್ಟಲೆ ಇಡಬಹುದು, ಅದು ಬೇಕಿದ್ದಾಗ ತಂಬಳಿ ಮಾಡುವಂಥದ್ದು. ಆಮೇಲೆ ಅದರದ್ದು ಉಪ್ಪಿನಕಾಯಿ ಮಾಡಿದೆ. ಮತ್ತೆ ನನಗೆ ಅದೇ ರೀತಿ ಒಂದು ಸ್ವಲ್ಪ ಟ್ರೆಡಿಷನಲ್ ಉಪ್ಪಿನಕಾಯಿ ಇರಲಿ ಅಂತೇಳಿ ಊರ ಸೌತೆ ಸ್ವಲ್ಪ ಎಳೆಕಾಯಿ ಸೌತೆಯನ್ನು ಒಣಗಿಸಿ ನಮ್ಮ ನಾವು ಮೊದಲೆಲ್ಲ ಊರಲ್ಲಿ ಸೌತೆ ಬೆಳೀತಾ ಇದ್ದೆವು ಸಣ್ಣದಿರುವಾಗ, ಅದರಲ್ಲಿ ಕೊನೆ ಕೊಯ್ಲಿನದ್ದೆಲ್ಲ ಸ್ವಲ್ಪ ಇದು ಅದನ್ನೆಲ್ಲ ಸೈಜ್ ಸರಿ ಇಲ್ಲದ್ದು ಮಾರ್ಲಿಕ್ಕೆ ಆಗದ್ದಂತನ್ನೆಲ್ಲ ಅದನ್ನು ಅದರಲ್ಲಿ ಒಳ್ಳೆಯದನ್ನು ನೋಡಿ ಕಟ್ ಮಾಡಿ ಒಣಗಿಸಿ ಉಪ್ಪು ಹಾಕಿ ಒಣಗಿಸಿ ಉಪ್ಪಿನಕಾಯಿ ಮಾಡ್ತಾ ಇದ್ದೆವು. ಮತ್ತೆ ಅದನ್ನು ಮಾಡುವ ಅಂತೇಳಿ ಒಂದು ನನ್ನ ಮಿತ್ರ ಶಿವಪ್ರಸಾದ್ ಕಟ್ ಅವರು, ನೀನು ಅದು ಮಾಡು, ಅದು ಮಾರ್ಕೆಟಲ್ಲಿ ಇಲ್ಲ, ಖಂಡಿತ ಅದು ಒಳ್ಳೆ ಡಿಮಾಂಡ್ ಬರ್ತದೆ ಅಂತ ಅವರು ಸಹ ಒಂದು ಹೇಳಿದರು. ಹಾಗೆ ಅದು ಹೇಳಿ ನಾನು ಅದಕ್ಕೆ ಮುಂದುವರೆದೆ. ನಾನು ಊರಲ್ಲಿ ಬೆಳೆಯುವಂಥ ಸ್ವಲ್ಪ ಸಾವಯವ ಇದರಲ್ಲಿ ಬೆಳೆಯುವಂಥ ಇದನ್ನು ಒಂದು ವ್ಯಕ್ತಿಗಳನ್ನೆಲ್ಲ ಸಂಪರ್ಕ ಮಾಡಿ ಅದಕ್ಕೆ ಬೇಕಾದಂಥ ಇದನ್ನು ನಾನು ಪಡ್ಕೊಳ್ತೇನೆ. ಅವರಿಂದಲೇ ತಗೊಂಡು ನಾನು ಒಣಗಿಸಿದ ಸೌತೆ ಉಪ್ಪಿನಕಾಯಿ ಮಾಡಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಬಹಳ ಒಳ್ಳೆ ಪ್ರತಿಕ್ರಿಯೆ ಬಂತು. ಅದು ಸ್ವಲ್ಪ ಈ ಹಸಿ ಸೌತೆಯ ಉಪ್ಪಿನಕಾಯಿಗಿಂತ ಸ್ವಲ್ಪ ಭಿನ್ನ. ಹೌದು, ಸ್ವಲ್ಪ ಕರುಕುರು ಇದಾಗ್ತದೆ. ಹೌದು, ಅದು ಅಂದ್ರೆ ಈ ಹಸಿ ಸೌತೆಯದ್ದು ಅದು ದಿಢೀರ್ ಉಪ್ಪಿನಕಾಯಿ ದಿಢೀರ್ ತಕ್ಷಣಕ್ಕೆ ಫ್ರಿಡ್ಜಲ್ಲೆಲ್ಲ ಇಟ್ಟರೆ ಒಂದು ವಾರ 10 ದಿವಸ ಅಷ್ಟೇ, ಹೊರಗಿಟ್ಟರೆ ಅಷ್ಟು ಸಹ ಬರುವುದಿಲ್ಲ. ಈ ಉಪ್ಪಿನಕಾಯಿ ಅದಕ್ಕೆ ಚೆನ್ನಾಗಿ ಉಪ್ಪು ಬೆರೆಸಿ ಒಣಗಿಸುವುದರಿಂದ ಒಂದು ಅದು ಪ್ರಿಸರ್ವೇಟಿವ್ ಅನ್ನು ಹಾಕದೆ 1 ವರ್ಷ ಮೇಲೆ ಸಹ ಇಡಬಹುದು. ಯಾಕೆಂತ ಹೇಳಿದ್ರೆ ಅದು ಅಷ್ಟು ಒದ್ದೆ ಕೈ ಇಲ್ಲದೆ ಒದ್ದೆ ಇದಿಲ್ಲದೆ ಭಾಳ ಒಂದು ಜಾಗ್ರತೆ ವಹಿಸಿ ಮಾಡಿದರೆ ಏನಾಗೋದಿಲ್ಲ. ಆಮೇಲೆ ನಾನು ಅದಕ್ಕೆ ಅದು ನನ್ನದೇ ಒಂದು ನ್ಯಾಚುರಲ್ ಪ್ರಿಸರ್ವೇಟಿವ್ನ ಇದು ನಾನು ಬಳಸ್ತೇನೆ ಅದಕ್ಕೆ. ಅದು ಅದೇ ಮಾರುಕಟ್ಟೆಯಲ್ಲಿ ಯಾರಿಗಾದ್ರೆ ಮಾಹಿತಿ ಇಲ್ಲ, ಅದು ಟ್ರೇಡ್ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಅದು ಹೇಳಿದ್ರೆ ಮಾತ್ರ ಗೊತ್ತಾಗ್ಬೋದು. ಅದು ಅಂದರೆ ಇದಕ್ಕೆ ಸೌತೆಗೆ ಅದರದ್ದು ಹುಳಿ ರುಚಿ ಇಲ್ಲ, ಆದ್ದರಿಂದ ಅದಕ್ಕೆ ನಾವು ವಿನೆಗರ್ ಇಂಥ ಪ್ರಿಸರ್ವೇಟಿವನ್ನು ಹಾಕದೆ ಈ ಸಾವಯವ ಸಂತೆಯಲ್ಲಿ ಅಂಥದ್ರ ಪ್ರಯೋಗ ಇಲ್ಲ. ಮತ್ತು ನನಗೆ ಅದರದ್ದು ಆ ರೀತಿ ಇದು ಮಾಡುವಂಥದ್ದು ಇಷ್ಟವೂ ಇಲ್ಲ, ಪ್ರಿಸರ್ವೇಟಿವ್ ಹಾಕುವಂಥ ಇದಿಲ್ಲ. ನಾನು ಯಾವುದಿದ್ದು ಸಹ ಒಂದು ಭಾಳ ಒಳ್ಳೆ ಕ್ವಾಲಿಟಿಯಲ್ಲಿ ಆಗಬೇಕು ಅಂತೇಳಿ ಜಾಗ್ರತೆ ವಹಿಸ್ತೇನೆ. ಹಾಗೆ ಆ ರೀತಿ ಉಪ್ಪಿನಕಾಯಿ ಮಾಡಿ ಅದು ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಹೌದು. ಮತ್ತೆ ಬಾಳೆಯದು ಬೇರೆ, ಬಾಳೆ ಹಣ್ಣನ್ನು ಒಣಗಿಸಿ ಮಾಡುವಂಥ ಸುಕ್ಕೀಳಿ ಮಾಡೋದು, ಅದಕ್ಕೆ ಸಹ ಚೆನ್ನಾಗಿದೆ. ಮತ್ತೆ ಒಗ್ಗರಣೆ ಬೇವು ಸೊಪ್ಪಿನ ಚಟ್ನಿ ಹುಡಿ, ಆಮೇಲೆ ಲಿಂಬೆ ಸೊಪ್ಪಿನ ಚಟ್ನಿ ಹುಡಿ, ಆಮೇಲೆ ವಿಟಮಿನ್ ಸೊಪ್ಪು ಅಂತ ಇದೆ ಅಂದ್ರೆ ಚಕ್ರಮನಿ ಸೊಪ್ಪು, ಅದರದ್ದು ಚಟ್ನಿ ಹುಡಿ. ಮತ್ತೆ ಈ ಹಳೆ ನಮ್ಮ ಇದರಲ್ಲಿ ಹಲಸಿನ ಬೀಜದ್ದು ಶಾಂತಾಣಿ ಅಂತೇಳಿ ಮಾಡ್ತಾ ಇದ್ದೆ, ಅದನ್ನು ಪುನಃ ಮತ್ತೆ ನಾನೊಂದು ಮಾಡಿ ಮಾರುಕಟ್ಟೆಗೆ ಹೇಗೆ ತಂದ್ರೆ ಹೋಗ್ಬಹುದಾ ಅಂತೇಳಿ ನೋಡುವ ಅಂತೇಳಿ, ಅದಕ್ಕೆ ಸಹ ಜನ ತಗೊಳ್ಳುವವರಿದ್ದಾರೆ. ಆಮೇಲೆ ಶಾಂತಾಣಿ ಕೂಡ ಒಳ್ಳೆ ಸೇಲ್ ಆಗ್ತದೆ, ಶಾಂತಾಣಿ ಕೂಡ ಸಹ ತಗೊಳ್ಳುವವರಿದ್ದಾರೆ. ನಮ್ಮ ಹಳ್ಳಿಯಲ್ಲೆಲ್ಲ ಅದೊಂದು ಲೆಕ್ಕಕ್ಕಿಲ್ಲ. ನಾವು ಸಣ್ಣದಿರುವಾಗ ಶಾಂತಾಣಿ ಎಲ್ಲ ಶಾಲೆಗೆ ಹೋಗುವ ಕೆಲವು ಸಾರಿ ಪಾಕೆಟ್ ಅಲ್ಲಿ ಇಟ್ಟುಕೊಂಡು ಹೋಗ್ತದೆ. ಈಗ ಅದರ ಬಗ್ಗೆ ಪೇಟೆಯಲ್ಲಿ ಹೇಗೂ ಗೊತ್ತಿಲ್ಲ, ಊರಿನ ಮಕ್ಕಳಿಗೆ ಅಥವಾ ಊರಿನಲ್ಲಿ ಸಹ ಶಾಂತಾಣಿಯ ಬಗ್ಗೆ ಮಾಹಿತಿಯೇ ಇಲ್ಲ. ಅದು ಬಹಳ ಒಂದೆರಡಲ್ಲಿ ತಿಂದ್ರೆ ಬಹಳ ಆರೋಗ್ಯಕ್ಕೆ ಸಹ ಒಳ್ಳೇದು, ಮತ್ತೆ ತಿನ್ಲಿಕ್ಕೆ ಸಹ ಟೇಸ್ಟ್ ಇದೆ. ಹೌದು. ಆ ರೀತಿಯ ಪ್ರಾಡಕ್ಟ್ ಇದು ಮಾಡಿದೆ, ಅದನ್ನು ಕೆಂಡದಲ್ಲಿ ಇದು ಮಾಡಿ ಕೂಡ ಅದನ್ನು ಸಹ ಹಾಗೆ ಸಹ ತಿನ್ಬಹುದು. ಹೌದೌದು. ಈಗ ಇದು ಆಯ್ತು, ಈಗ ಮತ್ತೆ ಹೊಸತ್ತು ಏನಾದರೂ ಮಾಡುವಂಥದ್ದು ಅಂತ ಯೋಚನೆ ಉಂಟು? ಹೊಸತ್ತು ನಾನು ಪ್ರತಿ ಬಾರಿ ವಾರದಲ್ಲಿ ಸಹ ಏನಾದರೂ ಹೊಸ ಪ್ರಯೋಗ ಒಂದು ಮಾಡುವಂತೇಳಿ ಒಂದೊಂದು ಸಂಡೇ ಸಂಡೇ ಆಗುವಂಥ ಆದಿತ್ಯವಾರ ಆಗುವಂತಹ ಸಾವಯವ ಸಂತೆಗೆ ಏನಾದರೂ ಒಂದು ಅವರು ಅಂದರೆ ಜನ ಬರ್ತಾರೆ, ಇವತ್ತು ಏನಾದರೂ ಸ್ಪೆಷಲ್ ಉಂಟ ಅಂತ ಕೇಳುವ ಹಾಗೆ ಜನರಿಗೆ ಈಗ ಸ್ವಲ್ಪ ಗೊತ್ತಾಗಿದೆ, ಏನಾದರೂ ಒಂದು ಸ್ಪೆಷಲ್ ತರ್ತಾರೆ ಇವರು ಅಂತೇಳಿ. ಹಾಗೆ ಹಲಸಿನ ಹಣ್ಣು ಮಿನ್ನದ್ದೊಂದು ಲಾಡು ಪ್ರಯೋಗ ಮಾಡಿ ಅದು ಸಹ ಚೆನ್ನಾಗಿ ಆಯಿತು. ಹಲಸಿನ ಹಣ್ಣಿದ್ದ ಬೀಜದ ಹಲಸಿನ ಹಣ್ಣಿನ ಲಾಡು, ಹಲಸಿನ ಹಣ್ಣಿನ ತೊಳೆದ್ದು ಲಾಡು, ಅದು ಸಹ ಚೆನ್ನಾಗಿ ಇದಾಯಿತು. ಆಮೇಲೆ ಹಲಸಿನ ಹಣ್ಣಿನ ಬೆರಟಿ ಅಂತೇಳಿ ಮಾಡ್ತಾ ಇದ್ದು, ಅದಂದ್ರೆ ಅದನ್ನು ಪ್ರಿಸರ್ವ್ ಮಾಡಿ ಒಂದು ವರ್ಷದವರೆಗೆಲ್ಲ ಇಡಬಹುದು. ಆ ರೀತಿ ಮಾಡಿದರೆ ಅದನ್ನು ಬೇಕಿದ್ದಾಗ ಪಾಯಸವಾಗಿ ಮಾಡ್ಬೋದು, ಅಥವಾ ಹಾಗೆ ತಿನ್ಲಿಕ್ಕೂ ಭಾಳ ಟೇಸ್ಟ್ ಇದೆ. ಒಂಥರ ಹಲ್ಲೋದಾಗೆ. ಹೌದೌದು. ಆ ರೀತಿಯ ಇದು ಮಾಡಿದೆ. ಇನ್ನು ನೆಕ್ಸ್ಟು ನನಗೆ ಮುಂದೆ ಬೇರೆ ಈ ರೀತಿಯದ್ದು ಪ್ರಾಡಕ್ಟ್ ಮಾಡಬೇಕು ಅಂತೇಳಿ ಯೋಚನೆ ಇದೆ. ಅದು ತಕ್ಷಣಕ್ಕೆ ಕೆಲವು ಸಾರಿ ಯೋಚನೆ ಆಗ್ತದೆ, ಆವಾಗ ಅದನ್ನು ಕಾರ್ಯಗತ ಮಾಡಿಕೊಂಡು ಹಾಗೆ ಬರ್ತದೆ. ಹೌದು. ನೀವು ಇಷ್ಟು ವರ್ಷಗಳಿಂದ ಸಾವಯವ ಸಂತೆಯಲ್ಲಿ ಸೇಲ್ ಮಾಡ್ತೀರಾ ಅಥವಾ ಮನೆಯಲ್ಲಿ ಕೂಡ ಬಂದು ಇದು ಮಾಡ್ತಾರೆ? ಸಾವಯವ ಸಂತೆಗೆ ನಾನು ಒಂದು ಇತ್ತೀಚೆಗೆ ಬಂದದ್ದು, ತುಂಬ ವರ್ಷ ಆಗಲಿಲ್ಲ. ಹೆಚ್ಚಾಗಿ ನನ್ನ ಇದು ಕೆಲವರು ಈ ಬಗ್ಗೆ ಈಗ ಊರಲ್ಲಿ ಕೆಲವರಿಗೆಲ್ಲ ಗೊತ್ತಾದ್ರಿಂದ ಕೆಲವು ಊರಲ್ಲಿ ಬಂದ ಇಂಥದ್ದು ಉಂಟು ಅಂತೇಳಿ ಕೇಳಿ ತಗೊಳ್ಳೋರಿದ್ದಾರೆ. ಮತ್ತೆ ಆನ್ಲೈನ್ ವಾಟ್ಸಪ್ ಗ್ರೂಪಲ್ಲಿ ಆ ರೀತಿ ಸೇಲ್ ಆಗುವಂಥದ್ದು. ಈಗ ಇದಕ್ಕೆ ಯಾವುದಕ್ಕೂ ಪ್ರಿಸರ್ವೇಟಿವ್ ಹಾಕುವುದಿಲ್ಲ ಹೇಳಿದ್ರಿ? ಯಾವುದಕ್ಕೂ ನೂರಕ್ಕೆ ನೂರು ಪ್ರಿಸರ್ವೇಟಿವ್ನ ಪ್ರಯೋಗವೇ ಇಲ್ಲ. ಈಗ ಎಣ್ಣೆ ತಿಂಡಿಗಳಿಗೆ ಒಂದು ವಿಷಯ ಉಂಟು, ನೀವು ತೆಂಗಿನ ಎಣ್ಣೆಯಲ್ಲಿ ಮಾಡೋದ್ರಿಂದ ಅದು ಸ್ವಲ್ಪ ಸಮಯ ಆದ ಮೇಲೆ ಕಸಂಟು ಬರುವಂಥದ್ದು. ಹೌದೌದು. ಅದಕ್ಕೆ ಏನಾದರೂ ವ್ಯವಸ್ಥೆ ಅಂತ ಉಂಟಾ? ಅದಕ್ಕೆ ವ್ಯವಸ್ಥೆ ಅಂದರೆ, ಒಂದು ನಾವು ಒಳ್ಳೆ ತೆಂಗಿನ ಎಣ್ಣೆನೇ ಮಿಲ್ಲಿಂದ ತಗೊಂಡು ಹಾಗೆ ಬಳಸುವಂಥದ್ದು, ಇದು ಪ್ಯಾಕ್ ಆಗಿ ಸಿಗುವಂಥ ತೆಂಗಿನ ಎಣ್ಣೆ ಬಳಸುವಂಥದ್ದು ಅಲ್ಲ. ಇದು ಎಣ್ಣೆ ಮಿಲ್ಲಲ್ಲಿ ನಾವು ಫ್ರೆಶ್ ಆಗಿ ಬೇಕಾದಾಗೆ ತಂದು ಸ್ಟೋರ್ ಮಾಡಿ ಇಡೋದಲ್ಲ, ಹೊಸತ್ತು ಹೊಸತ್ತು ತಂದು ಯೂಸ್ ಮಾಡುವಂಥದ್ದು. ಇನ್ನೊಂದಂದರೆ, ಯಾವುದೇ ಪ್ರಾಡಕ್ಟು ಒಂದು 15-20 ದಿವಸ ಮೊದಲು ಮಾಡಿ ಇಟ್ಟು ಮತ್ತೆ ಸೇಲ್ ಮಾಡಲಿಕ್ಕೆ ಇಲ್ಲ. ನಾನಲ್ಲಿ ಸಾವಯವ ಸಂತೆಗೆ ಬರೋದಾದರೆ ಒಂದು ದಿವಸ ಅಥವಾ 2 ದಿವಸ ಮೊದಲೇ ಇದು ಇದಾಗ್ತದೆ. ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆ, 2.5 ಗಂಟೆ ಆಗೋದು ಸಹ ಇದೆ ಕೆಲವು ಸಾರಿ. ಅಂದರೆ ಈ ಕೆಲಸ ಮುಗಿಸ್ಲಿಕ್ಕೆ ಯಾವುದೇ ವಸ್ತುನು ಫ್ರೆಶ್ ಆಗಿ ತಯಾರು ಮಾಡಬೇಕು ಅಂತ ಹೇಳುವಂಥ ಉದ್ದೇಶ. ಹಾಗೆ ಆ ರೀತಿಯ ಇದಾದ್ರಿಂದ ಮತ್ತೆ ಜನರಿಗೆ ಸಾಧಾರಣವಾಗಿ ಈ ತೆಂಗಿನ ಎಣ್ಣೆ ಅವರು ಜನ ಕೇಳ್ತಾರೆ, ಇದು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದ ಹೌದಲ್ಲ ಅಂತೇಳಿ, ಪಾಮ್ ಆಯಿಲ್ ಅಲ್ಲ ಅಂತೇಳಿ. ಹಾಗೆ ಅವರಿಗೆ ಸಹ ತೆಂಗಿನ ಎಣ್ಣೆಯ ವಸ್ತು ಆದ್ದರಿಂದ ಒಂದು 15 ದಿವಸ ಅಥವಾ 20 ದಿವಸ ಉಳಿತದೆ ಅಂತೇಳಿ ಅವರಿಗೆ ಸಹ ಒಂದು ಮಾಹಿತಿ ಉಂಟು ಉಂಟು. ಹಾಗೆ ಅವರಿಗೆ ಇದು ನ್ಯಾಚುರಲಿ ಅದು. ಮತ್ತೆ ಇನ್ನೊಂದು ಅಂದರೆ, ಲಾರ್ಜ್ ಕ್ವಾಂಟಿಟಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಗೊಳ್ಳೋದಿಲ್ಲ, ಅವರ ಮನೆ ಬಳಕೆಗೆ ಹೇಗೆ ಇದು ಎಷ್ಟು ಅಗತ್ಯ ಇದೆ ಆ ರೀತಿಯ ಪ್ಯಾಕ್ಗಳೇ ಸೇಲ್ ಆಗುವಂಥದ್ದು. ಹಾಗಾಗಿ ಅದು ಹಾಳಾಗಬಹುದು ಅಂತ ಹೇಳುವಂತಹ ಇದು ಅಷ್ಟು ಸಮಸ್ಯೆ ಬರಲಿಲ್ಲ. ಇದು ಬರಲಿಲ್ಲ. ಈಗ ಪ್ಯಾಕಿಂಗಿಗೆ ನೀವೇನು ವ್ಯವಸ್ಥೆ ಮಾಡ್ಕೊಂಡು? ಪ್ಯಾಕಿಂಗ್ ನಾನು ನಮ್ಮಲ್ಲಿ ಅದು ಪ್ಯಾಕಿಂಗ್ ಒಂದು ಮೆಷಿನ್, ಆಮೇಲೆ ತೂಕದ ಇದು ಆ ರೀತಿಯದ್ದು ಇಟ್ಟುಕೊಂಡಿದ್ದೇನೆ. ಈಗ ನೀವು ಡಿಮಾಂಡ್ ಮೇಲೆ ಇದನ್ನು ಸಪ್ಲೈ ಮಾಡ್ತೀರಾ ಅಂದರೆ ಯಾರಾದರೂ ಕೂಡ ಕೇಳಿ? ಅದು ಈಗ ನನಗೆ ಕೆಲವು ಸರಿ ಇಲ್ಲಿ ಸಾವಯವ ಸಂತೆಗೆ ಬರುವವರು ಇಂಥ ನೆಕ್ಸ್ಟ್ ವೀಕಿಗೆ ಒಂದು ಇದು ಹಲಸಿನ ಇದು ಚಿಪ್ಸ್ ಬೇಕು ಅಂತೇಳಿ ಹಾಗೆ ಕೇಳಿದವರಿದ್ದಾರೆ. ಅಂಥವರಿಗೆ ನಾನು ಒಂದು 15 ಪ್ಯಾಕೆಟ್ ಬೇಕು ಅಥವಾ 10 ಪ್ಯಾಕೆಟ್ ಬೇಕು ಅಂತ ಹೀಗೆ ಕೇಳಿದವರಿಗೆ ನಾನು ಮಾಡಿ ಕೊಡೋದಿದೆ. ಇದೀಗ ನೀವು ಕೆಲವೆಲ್ಲ ಹೇಳಿದ್ದು ಒಂದು ವಿಶೇಷವಾದ ನಿಮ್ಮ ಸ್ಪೆಷಲ್, ನಿಮ್ಮ ಟ್ರೇಡ್ ಸೀಕ್ರೆಟ್ಗಳು ವಿಷಯಗಳೆಲ್ಲ. ಇದಲ್ಲದೆ ನಮ್ಮ ಹಿಂದಿಂದ ಬಂದಂತಹ ಪೇಟೆಯಲ್ಲಿರುವಂತಹ ವಸ್ತುಗಳು ಕೆಲವೆಲ್ಲ ಇದ್ದಾವೆ. ಹಲಸಿನ ಹಣ್ಣಿದ್ದಿರ್ಬೋದು, ಮಾವಿನ ಹಣ್ಣಿದ್ದಿರ್ಬೋದು, ಹಪ್ಪಳ, ಸಂಡಿಗೆ, ಅದು ಅಂಥದ್ದನ್ನೆಲ್ಲ ಮಾಡ್ತೀರಾ? ಹಲಸಿನ ಹಣ್ಣಿನ ಹಪ್ಪಳ ಮಾಡಿ ನಾನು ಇಲ್ಲಿ ತಂದೆ. ಜನ ಕೆಲವರಿಗೆ ಅದು ಹಲಸಿನ ಹಣ್ಣಿನ ಹಪ್ಪಳ ಮಾಡ್ತಾರೆ ಅಂತೇಳಿ ಪೇಟೆಯಲ್ಲಿ ಕೆಲವರಿಗೆ ಅದರ ಮಾಹಿತಿ ಇಲ್ಲ. ಅದು ತೆಕ್ಕೊಂಡು ಹೋಗಿ ಭಾಳ ಇದು ನೆಕ್ಸ್ಟ್ ವೀಕಿಗೆ ಬರುವಾಗ ಭಾಳ ಚೆನ್ನಾಗಿತ್ತು, ನಮ್ಮ ಮಿತ್ರರು ಬಾಂಬೆಯಿಂದ ಬಂದಿದ್ದರು, ಅವರಿಗೆ ಭಾಳ ಖುಷಿ ಆಯಿತು, ಎಂತ ಬೆಲ್ಲ ಹಾಕಿದ್ರೆ ಇದಕ್ಕೆ ಅಂತೇಳಿ ಎಲ್ಲ ಕೇಳಿದರು. ಇಲ್ಲ, ಬೆಲ್ಲ ಹಾಕಿದ್ದಲ್ಲ, ಅದು ಸಹಜವಾದ ಸಿಹಿ ಅಂದರೆ ಒಳ್ಳೆ ಸಿಹಿಯ ಹಲಸಿನ ಹಣ್ಣನ್ನು ನಾನು ಯೂಸ್ ಮಾಡಿದ್ದೆ, ಅದನ್ನು ಚೆನ್ನಾಗಿ ಒಣಗಿಸಿ ಇದು ಮಾಡುವಂಥದ್ದು, ಅದು ತಿನ್ನಲಿಕ್ಕೆ ಭಾಳ ಟೇಸ್ಟ್ ಆಗ್ತದೆ. ಆಮೇಲೆ ಇನ್ನೊಬ್ಬರು ನನ್ನ ಮಗಳಿಗೆ ಭಾಳ ಇಷ್ಟ, ಇದು ನೆಕ್ಸ್ಟ್ ವೀಕಿಗೆ ಬರುವ ನನಗೆ ಎರಡು ಪ್ಯಾಕೆಟ್ ಬೇಕೇ ಬೇಕು ಅಂತೇಳಿ, ಹಾಗೆ ಅಂದರೆ ತಕ್ಕೊಂಡು ಹೋದ ತಕ್ಷಣ ಅದು ಖಾಲಿಯಾಗಿದೆ. ಆಮೇಲೆ ಮತ್ತೆ ಸಹ ಪುನಃ ಜನ ಅದನ್ನು ಟೇಸ್ಟನ್ನು ನೋಡಿ ಕೇಳ್ತಾರೆ ಇನ್ನೂ ಇದೆಯಾ ಅಂತೇಳಿ. ಹಲಸಿನ ಕಾಯಿಯದ್ದು ಹಪ್ಪಳ, ಇದು ಬಾಳೆಕಾಯಿಯದ್ದು ಸಂಡಿಗೆ, ಉದ್ದು ಮೆಣಸು ಹಾಕಿ ಸಂಡಿಗೆ, ಈ ರೀತಿಯದ್ದೆಲ್ಲ ಮಾಡ್ತೇನೆ. ಮತ್ತು ಅದು ಈ ಮಳೆಗಾಲದಲ್ಲಿ ಸಾಧಾರಣ ಸಮಸ್ಯೆ ಅಂದರೆ ಈ ಬಾರಿ ಅಂತೂ ಮತ್ತೂ ಸಮಸ್ಯೆ, ಹಲಸಿನ ಕಾಯಿ ಇದೆಲ್ಲ ಈ ಪ್ರಕೃತಿಯ ಇದು ವಾತಾವರಣ ವ್ಯತ್ಯಾಸದಿಂದಾಗಿ ಸ್ವಲ್ಪ ಲೇಟಾಗಿ ಇದು ಬೆಳೀತಾ ಇದೆ. ಹಾಗೆ ನಾನು ಅದಕ್ಕೊಂದು ಇದು ಡ್ರೈಯರ್ನ ಎಲೆಕ್ಟ್ರಿಕ್ ಡ್ರೈಯರ್ನ ವ್ಯವಸ್ಥೆ ಸಹ ಮಾಡಿಕೊಂಡಿದ್ದೆ. ಆದ್ದರಿಂದ ಈಗ ಒಣಗಿಸುವ ವ್ಯವಸ್ಥೆಗೆ ತೊಂದರೆ ಇಲ್ಲ. ಈಗ ಇನ್ನು ಈಗ ಈ ಟೈಮಲ್ಲಿ ಬೆಳೆದು ಸಿಕ್ಕಿದ್ರೂ ಸಹ ಮಳೆಗಾಲದಲ್ಲಿ ಸಹ ಹಪ್ಪಳ ಮಾಡ್ಬೋದು ನನಗೆ. ಸರಿ, ಈ ಥರದ ಹೊಸ ಹೊಸತ್ತು ನೀವು ಈ ಥರ ಏನಾದರೂ ಕೂಡ ಒಂದು ಬೇರೆ ಮಾಡುವ ಅಂತ ಹೇಳುವ ಐಡಿಯಾಗಳು ನಿಮಗೆ ಹೇಗೆ ಬರುವಂಥದ್ದು? ನಾನು ನನ್ನದೊಂದು ಅಭ್ಯಾಸ, ನಾನು ಹೋಟೆಲಿಗೆ ಹೋಗಲಿ ಅಥವಾ ಏನೋ ಮಿತ್ರರಲ್ಲಿ ಹೋಗಲಿ ಅಥವಾ ಫಂಕ್ಷನಿಗೆ ಹೋದ್ರೆ ಸಹ ಅಲ್ಲಿ ಊಟ ಮಾಡಿದ್ರೆ ಅಥವಾ ಏನೋ ತಿಂದು ಅದಿದ್ದೆಲ್ಲ ನನಗೆ ಇದು ಅದರಲ್ಲಿ ಏನೆಲ್ಲ ಕಂಟೆಂಟ್ ಇದೆ, ಇದು ಯಾವ ರೀತಿ ಮಾಡುವಂಥದ್ದು ಯೋಚಿಸ್ಕೊಂಡೇ ಇರ್ತೇನೆ. ಆಮೇಲೆ ಅದನ್ನು ನಾನು ಪ್ರಯೋಗ ಮಾಡಿ ನೋಡ್ತೇನೆ ಆ ರೀತಿ ಆಗುವಂಥ. ಅಥವಾ ಸ್ವಲ್ಪ ಹಳೆ ಕಾಲದ ಇದು ವಯಸ್ಸಾದವರು ಅಥವಾ ಅಡುಗೆಯವರು ಅಥವಾ ಹಳೆ ಕಾಲದವರಾಗಬೇಕಿಲ್ಲ, ಬೇರೆ ನಮಗಿಂತ ಒಬ್ಬೊಬ್ಬರಿಗೆ ಒಂದೊಂದು ವಿಷಯ ಏನೋ ಒಂದು ವಿಷಯ ಗೊತ್ತಿರ್ತದೆ. ಹೋದಲ್ಲಿ ಫಂಕ್ಷನ್ಗೆ ಹೋದಲ್ಲಿ ಅಥವಾ ಹೀಗೆ ಒಂದು ಎಲ್ಲಿ ಹೋದಲ್ಲಿ ನಾನು ಅಂಥವ್ರ ಹತ್ರ ಮಾತಾಡಿಸ್ತೇನೆ, ಅವರ ಹತ್ರ ಒಂದು ವಿಷಯ ತಿಳ್ಕೊಳ್ತೇನೆ. ಅಥವಾ ನನಗೆ ಸಹ ಕೆಲವು ಸಾರಿ ಹೀಗೆ ಮಾಡಿದರೆ ಹೇಗೆ ಅಂತ ಹೇಳುವಂಥ ಒಂದು ಪ್ರಯೋಗ ಮಾಡಿ ನೋಡುವಂತೇಳಿ ಹಾಗೆ ಆ ರೀತಿ ಆಲೋಚನೆ ಸಹ ಇದೆ. ಈ ವಿಷಯ ತಿಳ್ಕೊಂಡಿದ್ದರಿಂದ ನನಗೆ ಕೆಲವು ಸಾರಿ ಅದರಲ್ಲಿ ಏನಾದರೂ ಅವರದ್ದು ಇಂಥದ್ದೊಂದು ಹೊಸತು ಮಾಡ್ಬೋದು ಅಂತ ಹೇಳುವಂಥದ್ದು, ಯಾವುದೋ ಹಳೆ ಕಾಲದ್ದು ಮರೆತು ಹೋಗಿರ್ತದೆ, ಅದನ್ನು ಮಾಡ್ಬೋದು ಅಂತ ಹೇಳುವಂಥ ಮಾಹಿತಿ ಸಿಗ್ತದೆ, ಅದನ್ನು ನಾನು ಮತ್ತೆ ಕಾರ್ಯಗತ ಮಾಡೋದು. ಹಾಗಾಗಿ ಒಂದೊಂದು ಹೊಸ ಹೊಸ ವಿಷಯಗಳು ಬರ್ತವೆ. ಬಹುಶಃ ನಿಮಗೆ ನಿಮ್ಮ ಒಂದು ಮನೆತನದಲ್ಲೂ ಕೂಡ ನಿಮ್ಮ ಅಜ್ಜ, ನನ್ನ ಅಜ್ಜ ಅದು ಅದೇ ಮಾಯಿಪಾಡಿ ಅರಸರ ಮನೆಯಲ್ಲಿ ಮನೆಯಲ್ಲಿಗೆ ಅಡುಗೆಯವರಿದ್ದರು, ನಮ್ಮ ಬಹುಶಃ ನನಗೆ ಅದು ಒಂದು ಜೀನ್ನಲ್ಲಿ ಬಂದಿರಬಹುದು. ನಾನು ಅದೆಲ್ಲ ನನ್ನ ಬಹಳ ಆತ್ಮೀಯರ ಮನೆಗೆ ಹೋದ್ರೆ ಅವರಲ್ಲಿ ಏನಾದರೂ ಒಂದು ಸ್ಪೆಷಲ್ ಅಡುಗೆ ಮಾಡಿ ಕೊಡೋದು ಸಹ ಇದೆ. ಅದು ನನಗೆ ಅಂದರೆ ಅದು ಒಂದು ಆಸಕ್ತಿ ಖುಷಿ. ಹಾಗಾಗಿ ಅವರು ಈಗ ನಾನು ಮಂಗಳೂರಿಗೆ ಬಂದು ಯಾರಲ್ಲಿ ಆದರೂ ನನ್ನ ಫ್ರೆಂಡ್ ಆತ್ಮ ಯಾರಲ್ಲಿ ನನ್ನ ರಿಲೇಟಿವ್ ಅಲ್ಲಿ ಉಳ್ಕೊಂಡ್ರೆ ನಾರಾಯಣ ನೀನು ಇವತ್ತೊಂದು ಇಂಥದ್ದು ಮಾಡಿಕೊಡು ಅಥವಾ ಇವತ್ತು ಏನಾದರೂ ಸ್ಪೆಷಲ್ ಮಾಡಿಕೊಡು ಅಂತೇಳಿ ಹಾಗೆ ಹೇಳ್ತಾರೆ, ನನಗೆ ಅದೊಂದು ಖುಷಿ. ಹಾಗೆ ಮಾಡುವಂತ ಹಾಗೆ ಮಾಡುವ ಅಭ್ಯಾಸ ಇದೆ. ಇದನ್ನೊಂದು ದೊಡ್ಡ ಲಾರ್ಜ್ ಸೈಜ್ ಅಲ್ಲಿ ದೊಡ್ಡದಾಗಿ ಮಾಡುವಂತಹ ಆಸೆ ಆಕಾಂಕ್ಷೆಗಳು ಇದ್ದಾವ ನನಗೆ? ಅದನ್ನು ಬಹಳ ದೊಡ್ಡ ಮಟ್ಟಿನಲ್ಲಿ ಒಂದು ಇಂಡಸ್ಟ್ರಿ ಆ ರೀತಿ ಆಲೋಚನೆ ಇಲ್ಲ, ಆದರೆ ಒಂದು ಸ್ವಲ್ಪ ಈಗ ಒಂದು ನನ್ನದು ಒಂದು ಪ್ರಾರಂಭಿಕ ಹಂತ, ಅದನ್ನು ಇನ್ನೊಂದು ಸ್ವಲ್ಪ ದೊಡ್ಡ ಮಟ್ಟಿಗೆ ಹೋಗ್ಬೇಕು. ನನ್ನ ಫ್ರೆಂಡ್ಸ್ ಅವರಿವರೆಲ್ಲ ಅವರ ಒಂದು ಪ್ರೋತ್ಸಾಹ ಸಹ ಇದೆ, ನನಗೆ ಸಹ ಒಂದು ಅದನ್ನು ಇನ್ನೂ ಸ್ವಲ್ಪ ಬೇರೆ ಬೇರೆ ಪ್ರಾಡಕ್ಟ್ ಆ್ಯಡ್ ಮಾಡುವಂಥದ್ದು, ಅದಕ್ಕೆ ಬೇಕಾದ ಒಂದು ಸ್ವಲ್ಪ ಪರಿಕರಗಳು ಅದು ಇದೆಲ್ಲ ವ್ಯವಸ್ಥೆ ಮಾಡುವಂಥದ್ದು, ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ನು ನನಗೆ ಅದನ್ನು ಇದುವರೆಗೆ ಒಂದು ಬ್ರ್ಯಾಂಡ್ ಅಂತೇಳಿ ಕ್ರಿಯೇಟ್ ಮಾಡಲಿಲ್ಲ, ಅದನ್ನು ಯಾವುದೇ ಬ್ರ್ಯಾಂಡ್ ಇಲ್ಲದೆ ಲೇಬಲ್ ಅಂಥದ್ದು ಇಲ್ಲದೆ ಮಾರಾಟ ಆಗ್ತದೆ, ಅದು ಆ ಬಗ್ಗೆ ಆಲೋಚನೆ ಅಂಥದ್ದು ಒಂದು ಆಲೋಚನೆ ಇದೆ. ಇನ್ನು ನಾರಾಯಣ ಬಾಳಿಲ ಬ್ರ್ಯಾಂಡ್ ಒಂದು ಮಾಡುವಂತ ಒಂದು ಯೋಚನೆ ಉಂಟು, ಯೋಚನೆ ಇದೆ. ಕೆಲವು ಸಲ ಈ ಬ್ರ್ಯಾಂಡ್ ಹೆಸರಿನಲ್ಲೇ ಒಂದು ಅದಕ್ಕೆ ಒಂದು ವಿಶೇಷ. ಈಗ ನೀವು ಹೇಳಿದ್ರೆ ದೊಡ್ಡದಾದಂತಹ ಒಂದು ಇಂಡಸ್ಟ್ರಿ ಮಾಡುವ ಯೋಚನೆ ಇಲ್ಲ ಅಂತ, ಆದರೆ ಇದನ್ನ ಬೇರೆ ಬೇರೆ ವಿಭಾಗಗಳಿಗೆ ವಿಸ್ತರಿಸುವಂತಹ ಯೋಚನೆ ಈಗ ಅಂತ ಹೇಳಿದ್ರೆ, ಈಗ ನೀವು ಮಿಕ್ಸ್ಚರು ಇಂಥದ್ದನ್ನೆಲ್ಲ ಮಾಡ್ತೀವಿ, ಇನ್ನು ಅಡುಗೆಯದ್ದಕ್ಕೋ ಇಂಥದ್ದಕ್ಕೋ ಆ ಥರದ್ದು ಉಂಟು? ಅಡುಗೆಯದ್ದಕ್ಕೆ ಆಲೋಚನೆ ಇಲ್ಲ, ಈ ಪ್ರಾಡಕ್ಟ್ಗಳ ಇದರಲ್ಲೇ ಬೇರೆ ಬೇರೆ ಒಂದು ಹೊಸತು ಹೊಸತು ಆ್ಯಡ್ ಮಾಡುವಂಥದ್ದು. ಇನ್ನು ಅದನ್ನು ಸ್ವಲ್ಪ ಜನರಿಗೆ ಈಗ ಹೇಗೆ ಅಂದರೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಬೇಕು, ಒಂದು ಲೇಬಲ್ ಬೇಕು, ಒಂದು ಅದಕ್ಕೊಂದು ಹೆಸರು ಬೇಕು, ಒಂದು ಪ್ಯಾಕಿಂಗ್ ಚೆನ್ನಾಗಿ ಕಾಣಬೇಕು, ಆ ರೀತಿಯ ಇದು ಆಲೋಚನೆ ಇದೆ. ಮತ್ತೊಂದು ನಿಮ್ಮದೇ ಒಂದು ರೀಟೇಲ್ ಒಂದು ಅಂಗಡಿಯೋ ಇಂಥದ್ದು

ಮಾಡಿ ಸ್ನಾನಭಿಷೇಕ ಮಂಜುನಾಥನೀ ಮಹಿಮಾನ್ವಿತನೀ ನಿನ್ನ ದಾಸನಾಗಿ ಬಂದಿಸಲಹೋ ಶಿವನೇ ನಿನ್ನ ದಾಸನಾಗಿ ಬಂದಿಸಲಹೋ ಶಿವನೇ ಮಂಜುನಾಥನೀ ಮಹಿಮಾನ್ವಿತನೀ ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ಕೀರ್ತನೆ ಕೃಷ್ಣನ ಎಲ್ಲಿ ನೋಡಿ